ಕೋಕಾ ಕ್ವಿಂಟಾಲ್ಗೆ 23,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲ್ಗೆ 7,500 10,500 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000 25,000 ರೂಪಾಯಿ, ಎರಡನೇ ವರ್ಗದ್ದು 1,000 ರೂಪಾಯಿ. ಸ್ಥಳೀಯ ಅಕ್ಕಿ ಕ್ವಿಂಟಾಲಿಗೆ 4,350 ರೂಪಾಯಿ, ಕಟ್ಸಾಂಬಾರ್ ಕ್ವಿಂಟಾಲಿಗೆ 3,500 ರೂಪಾಯಿ, ಐಆರ್ಏಟ್ ಕ್ವಿಂಟಾಲಿಗೆ 3,450 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 2,150 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,000 ರೂಪಾಯಿ, ಕೆಂಪು ಬೆಲ್ಲ 4,200 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,950 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲಿಗೆ 19,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲಿಗೆ 13,000 ರೂಪಾಯಿ, ಮೈಸೂರು ಬಾಳೆ 3,500 ರೂಪಾಯಿ, ಕದಳಿ ಕ್ವಿಂಟಾಲಿಗೆ 6,000 ರೂಪಾಯಿ, ಗಾಳಿ 5,000 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲಿಗೆ 6,500 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रुपए मासिक पेंशन होगी सुनिश्चित 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को संबल पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनित में जारी ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಜೇನು ಕೃಷಿಯ ಕುರಿತು ಬೆಳ್ತಂಗಡಿಯ ಆಲಡ್ಕದ ಶ್ಯಾಮ್ ಸುಂದರ್ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ ಆಕಾಶವಾಣಿ ಮಂಗಳೂರು ಸಮಯ 7:00 ಈಗ ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಇಂದಿನ ವಿಷಯ ಡಯಾಬಿಟಿಕ್ ರೆಟಿನೋಪತಿ ಭಾಗವಹಿಸುವ ತಜ್ಞ ವೈದ್ಯರು ಡಾಕ್ಟರ್ ಜೇಕಬ್ ಚಾಕೋ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಪಿಎಸ್ ಸೂರ್ಯನಾರಾಯಣ ಭಟ್ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2958 2439 284 3 ಎಸ್ಟಿಡಿ ಸಂಖ್ಯೆ 08 24 ಮೊಬೈಲ್ ಸಂಖ್ಯೆ 8277038000. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮತ್ತು ಲಾಸಿಕ್ ಸೆಂಟರ್ ಮಂಗಳೂರು ಉಡುಪಿ. ಶ್ರೋತೃಗಳೇ, ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಜಾಕಬ್ ಚಾಕ್ ಅವರು. ನಮಸ್ಕಾರ ಡಾಕ್ಟರ್. ಡಾಕ್ಟ್ರೆ, ಈಗ ಇವತ್ತಿನ ಒಂದು ವಿಷಯ ಅಂತ ಹೇಳಿದರೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳಿ. ಈ ಡಯಾಬಿಟಿಕ್ ರೆಟಿನೋಪತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಶ್ರೋತೃಗಳು ಪ್ರಶ್ನೆಗಳನ್ನು ಕೇಳ್ಬೋದು. ನಮ್ಮ ದೂರವಾಣಿ ಸಂಖ್ಯೆಗಳು ನಿಮಗೆ ಇನ್ನೊಮ್ಮೆ 08244 ನಮ್ಮ STD ಕೋಡ್, 295039 298249, ಅದರ ಜೊತೆಗೆ ನಮ್ಮ ಚರ ದೂರವಾಣಿ 8277038000. ಡಾಕ್ಟ್ರೆ, ಈಗ ಈ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳುತ್ತಿದ್ದರೆ ಇದು ಈ ಕಾಯಿಲೆ ಏನು ಇದು ಮುಖ್ಯವಾಗಿ? ಸೊ ಡಯಾಬಿಟಿಸಿಂದ ಫುಲ್ ಬಾಡಿದು ರಕ್ತನಾಳಗಳು ಡ್ಯಾಮೇಜ್ ಆಗ್ತದೆ. ಸೊ ಶುಗರ್ ಜಾಸ್ತಿ ಆಗುವಾಗ ಶುಗರ್ ಸೆಲ್ಸ್ ಒಳಗಡೆ ಜಾಸ್ತಿ ಆಗ್ತದೆ, ಸ್ವೆಲ್ ಆಗ್ತದೆ, ನಂತರ ಅದಕ್ಕೆ ಡ್ಯಾಮೇಜ್ ಆಗ್ತದೆ. ಸೊ ಕಣ್ಣೊಳಗಡೆ ಇರುವ ನರದ ರಕ್ತನಾಳದಲ್ಲಿ ಇರುವ ಸೆಲ್ಸ್ ಡ್ಯಾಮೇಜ್ ಆಗಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಡಾಟ್ಸ್ ಇರ್ತದೆ, ನಂತರ ಬ್ಲಡ್ ವೆಸಲ್ಸ್ ದೊಡ್ಡದಾಗ್ತದೆ, ಆ ಬ್ಲಡ್ ವೆಸಲ್ ರಕ್ತನಾಳಗಳಿಂದ ನೀರು ಬರ್ತದೆ, ನರದಲ್ಲಿ ಸ್ವೆಲ್ಲಿಂಗ್ ಬರ್ತದೆ, ಕೊನೆಯಲ್ಲಿ ಹೊಸ ರಕ್ತನಾಳಗಳು ಬೆಳೆದು ಕಣ್ಣೊಳಗಡೆ ಬ್ಲೀಡಿಂಗ್ ಆಗ್ತದೆ. ಫೈನಲಿ ಈ ಹೊಸ ಬ್ಲಡ್ ವೆಸಲ್ಸ್ ಗ್ರೋ ಆಗಿ ನರವನ್ನು ಪುಲ್ ಮಾಡಿ ನರ ಜಾರ್ತದೆ. ನರ ಜಾರಿದ್ರೆ ಮತ್ತು ಬ್ಲೀಡಿಂಗ್ ಬಂದರೆ ತುಂಬ ದೃಷ್ಟಿ ಕಮ್ಮಿ ಆಗ್ತದೆ, ಸ್ವೆಲ್ಲಿಂಗ್ ಇಂದ ಸ್ವಲ್ಪ ಕಮ್ಮಿ ಆಗ್ತದೆ, ಬಟ್ ಓಡ್ಲಿಕ್ಕೆ ಆಗ್ತದೆ. ಬಟ್ ಐದರ್ ನರ ಜಾರಿದ್ರೆ ಅಥವಾ ತುಂಬ ಬ್ಲೀಡಿಂಗ್ ಬಂದರೆ ದೃಷ್ಟಿ ಎಲ್ಲ ತುಂಬ ಕಮ್ಮಿ ಆಗ್ತದೆ. ಸರಿ. ಮತ್ತು ಆಬ್ವಿಯಸ್ಲಿ ಕೆಲವು ಬೇರೆ ಪ್ರಾಬ್ಲಮ್ಸ್ ಬರ್ಬೋದು, ಎಸ್ಪೆಷಲಿ ಕ್ಯಾಟ್ರಾಕ್ಟ್ ಪೊರೆ ಬೇಗ ಬರ್ತದೆ, ಮತ್ತು ಬೇರೆ ಸ್ವಲ್ಪ ಚೇಂಜಸ್ ಇರ್ತದೆ ಕಣ್ಣೊಳಗಡೆ, ಗ್ಲೋಕೋಮಾದ ರಿಸ್ಕ್ ಸ್ವಲ್ಪ ಜಾಸ್ತಿ ಇರ್ತದೆ. ಬಟ್ ಮೇನ್ ಡ್ಯಾಮೇಜ್ ಇರೋದು ಕಣ್ಣಿನ ನರದಲ್ಲಿ. ಸೊ ಅದಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೇವೆ. ಈಗ ಈ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳಿದ್ರೆ, ನಾವು ಈಗ ಹೇಳಿದ ಹಾಗೆ ಡಯಾಬಿಟೀಸ್ಗೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ ಇದು. ಡಯಾಬಿಟೀಸ್ ಪ್ರಾರಂಭ ಆಗುವಾಗಲೇ ಬರ್ತದ ಹೇಗೆ ಇದು? ಇಲ್ಲ. ಸೊ ಇದು ಶುಗರಿಂದ ಕಣ್ಣಿನ ನರಕ್ಕೆ ಡ್ಯಾಮೇಜ್ ಆಗಲಿಕ್ಕೆ ತುಂಬ ಟೈಮ್ ಬೇಕು. ಅಂದರೆ ತುಂಬ ಟೈಮ್ ಅಂದರೆ ಮೇ ಬಿ ಶುಗರ್ ಮತ್ತು ಏಜ್ನ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಯಂಗ್ ಪೇಷಂಟ್ಸಿಗೆ ಶುಗರ್ ತುಂಬ ಜಾಸ್ತಿ ಆದರೆ ಬೇಗ ಡ್ಯಾಮೇಜ್ ಆಗ್ತದೆ. ಬಟ್ ಈವನ್ ದೆನ್ ಒಂದೆರಡು ವರ್ಷ ಮಿನಿಮಮ್ ಬೇಕು ಡ್ಯಾಮೇಜ್ ಆಗಲಿಕ್ಕೆ. ಓಲ್ಡರ್ ಪೇಷಂಟ್ಸಲ್ಲಿ ಇನ್ನೂ ಸ್ಲೋ ಆಗಿ ಪ್ರೋಗ್ರೆಸ್ ಆಗ್ತದೆ. ಸೊ ಇದು ಡ್ಯೂರೇಷನ್ ಆಫ್ ಡಯಾಬಿಟೀಸ್ ಮತ್ತು ಎಕ್ಸ್ಟೆಂಟ್ ಆಫ್ ಡಯಾಬಿಟೀಸ್, ಅಂದರೆ ಎಷ್ಟು ಡಯಾಬಿಟೀಸ್ ಉಂಟಂತ ಮೇಲೆ ಡಿಪೆಂಡ್ ಆಗ್ತದೆ, ಏಜ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ನಾವು ರೆಕಮೆಂಡ್, ಅಂದರೆ ನೀವು ಈಗ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತೀರಾ ಇಲ್ಲ ಅಂತ ಕೇಳ್ತಿರಲ್ಲ, ಮಾಡ್ತದಾ ಇಲ್ಲ ಅಂತ ಕೇಳ್ತಿರಲ್ಲ. ಸೊ ಬೇಸಿಕಲಿ ಡಯಾಬಿಟಿಕ್ ಪೇಷಂಟ್ಸಿಗೆ ಡಯಾಬಿಟೀಸಿಗೆ ಟೂ ಟೈಪ್ಸ್ ಇದೆ, ಒನ್ ಟೈಪ್ ಒನ್ ಅಂತ, ಒಂದು ಟೈಪ್ ಟೂ ಅಂತ. ಟೈಪ್ ಒನ್ ಅಂದರೆ ಇನ್ಸುಲಿನ್ ಡೆಫಿಷಿಯನ್ಸಿ. ಇನ್ಸುಲಿನ್ ಡೆಫಿಷಿಯನ್ಸಿ ಯೂಶ್ವಲಿ ಯಂಗ್ ಪೇಷಂಟ್ಸಲ್ಲಿ ಇರ್ತದೆ. ಅವರಿಗೆ ಇನ್ಸುಲಿನ್ ಇಂಜೆಕ್ಷನ್ಸ್ ಕೊಡಬೇಕಾಗ್ತದೆ ಡಯಾಬಿಟೀಸ್ ಬರುವಾಗ, ಇಮಿಡಿಯೇಟ್ಲಿ ಗೊತ್ತಾಗ್ತದೆ ಬಿಕಾಸ್ ಶುಗರ್ ತುಂಬ ಜಾಸ್ತಿ ಇರ್ತದೆ. ಸೊ ಅಂಥ ಪೇಷಂಟ್ಸಿಗೆ ಡಯಾಗ್ನೋಸಿಸ್ ಆದ ನಂತರ 5 ಇಯರ್ಸ್ ನಂತರ ಸ್ಕ್ರೀನಿಂಗ್ ಚೆಕಪ್ ಆಗಬೇಕು. ಟೈಪ್ ಟೂ ಡಯಾಬಿಟೀಸ್ ಆಗಿರುವುದಿಲ್ಲ, ಅಂದರೆ ಅದು ಇನ್ಸುಲಿನ್ ರೆಸಿಸ್ಟೆನ್ಸ್, ಅಂದರೆ ಶುಗರ್ ಸ್ವಲ್ಪ ಜಾಸ್ತಿ ಇರ್ತದೆ. ಎಲ್ಡರ್ಲಿ ಪೇಷಂಟ್ಸ್, ಸ್ವಲ್ಪ ಓಲ್ಡರ್ ಮಿಡ್ಲ್ ಏಜ್ ಪೇಷಂಟ್ಸಲ್ಲಿ ಇರ್ತದೆ, ಸ್ವಲ್ಪ ವೇಟ್ ಜಾಸ್ತಿ ಇರುವ ಪೇಷಂಟ್ಸಲ್ಲಿ ಜಾಸ್ತಿ ಆಗ್ತದೆ ಇರ್ತದೆ. ಸೊ ಅದು ಶುಗರ್ ಸ್ವಲ್ಪ ಜಾಸ್ತಿ ಆಗ್ತದೆ. ಸೊ 200, 220, 230 ಹಾಗೆ ಸ್ಲೋ ಆಗಿ ಜಾಸ್ತಿ ಆಗ್ತದೆ. ಇಮಿಡಿಯೇಟ್ಲಿ ಗೊತ್ತಾಗೋದಿಲ್ಲ ಡಯಾಬಿಟೀಸ್ ಆಗುವಾಗ. ಸೊ ಯಾವಾಗ ಡಯಾಗ್ನೋಸ್ ಆಗ್ತದೆ, ಕೆಲವೊಮ್ಮೆ ಅವರು ಬೇರೆ ಪ್ರಾಬ್ಲಮ್ಸಿಗೆ ಹೋಗುವಾಗ ಶುಗರ್ ಟೆಸ್ಟ್ ಮಾಡುವಾಗ ಗೊತ್ತಾಗ್ತದೆ ನಾನು ಡಯಾಬಿಟಿಕ್ ಅಂತ. ಸೊ ಈಗ ಅವರಿಗೆ ಎಷ್ಟು ವರ್ಷದಿಂದ ಡಯಾಬಿಟೀಸ್ ಉಂಟಂತ ಗೊತ್ತಾಗೋದಿಲ್ಲ. ಸೊ ಆಲ್ರೆಡಿ ಡ್ಯಾಮೇಜ್ ಆಗಿರ್ಬೋದು. ಸೊ ಆಟ್ ಡಯಾಗ್ನೋಸಿಸ್ ಟೈಪ್ 2 ಡಯಾಬಿಟೀಸ್ ಅಂದರೆ ಯಾವಾಗ ಡಯಾಗ್ನೋಸ್ ಆಗ್ತದೆ, ಇಮಿಡಿಯೇಟ್ಲಿ ಕಣ್ಣಿನ ನರದ ಚೆಕಪ್ ಆಗಬೇಕು. ಈಗ ಮೊದಲಿಗೆ ಮುಖ್ಯವಾಗಿ ನೀವು ಹೇಳಿದ್ರೆ ಇದು ಇಟ್ ಟೇಕ್ಸ್ ಟೈಮ್ ಅಂತ ಹೇಳುವಂಥದ್ದು. ಡಿಪೆಂಡಿಂಗ್ ಯಂಗ್ ವೆರಿ ಯಂಗ್ ಪೇಷಂಟ್ಸ್ ಅಲ್ಲಿ ಬೇಕಾಗ್ಬೋದು, ಹೈ ಶುಗರ್ ಇದ್ರೆ ಬೇಕಾಗ್ತದೆ. ಬಟ್ ಯೂಶಲಿ ಅಂದರೆ ಅಪ್ರಾಕ್ಸಿಮೇಟ್ಲಿ ಟೈಪ್ ಟು ಡಯಾಬಿಟಿಕ್ ಮಿಡ್ಲ್ ಏಜ್ ಸ್ವಲ್ಪ ಡಯಾಬಿಟಿಸ್ ಇದ್ರೆ ಅರೌಂಡ್ 5 ಇಯರ್ಸ್ ತಗೊಳ್ತದೆ. ಈಗ ಅದಕ್ಕೆ ಹೀಗೆ ಅಂತ ಸಿಂಪ್ಟಮ್ಸ್ ಉಂಟಾ? ನಾ ಅದೇ ನಾನು ಹೇಳ್ತೇನೆ, ಡಯಾಬಿಟಿಕ್ ರೆಟಿನೋಪತಿಗೆ ಡಯಾಬಿಟಿಕ್ ರೆಟಿನೋಪತಿಯಿಂದ 3 ಪ್ರಾಬ್ಲಮ್ಸ್ ಮೇನ್ ಅಂದರೆ ಬ್ರಾಡ್ಲಿ ಹೇಳಿದರೆ ಸ್ವೆಲ್ಲಿಂಗ್, ಡಯಾಬಿಟಿಕ್ ಮ್ಯಾಕ್ಯುಲರ್ ಎಡಿಮಾ ಅಂತ ಹೇಳ್ತಾರೆ, ಬ್ಲೀಡಿಂಗ್ ವಿಟ್ರಸ್ ಹೆಮರೇಜ್ ಅಂತ ಹೇಳ್ತಾರೆ, ಅಥವಾ ರೆಟಿನಲ್ ಡಿಟ್ಯಾಚ್ಮೆಂಟ್ ನರ ಜಾರೋದು. ಸೊ ಸ್ವೆಲ್ಲಿಂಗ್ ಇದ್ದರೆ ದೃಷ್ಟಿ ಕಮ್ಮಿ ಆಗ್ತದೆ, ಬ್ಲರ್ ಆಗ್ತದೆ, ಓದಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇನ್ನೊಂದಂದರೆ ಕೆಲವೊಮ್ಮೆ ಲೆಟರ್ಸ್ ಮೇಲೆ ಕೆಳಗಡೆ ಡಿಸ್ಟಾರ್ಟೆಡ್ ಆಗಿ ಕಾಣ್ತದೆ, ಸ್ಕ್ವೇರ್ ಸ್ಟ್ರೇಟ್ ಆಗಿ ಅಥವಾ ಸ್ಮಾಲರ್ ಆಗಿ ಕಾಣ್ತದೆ, ಕೆಲವೊಮ್ಮೆ ಆಬ್ಜೆಕ್ಟ್ ಸ್ಮಾಲರ್ ಆಗಿ ಕಾಣ್ತದೆ. ವಿಟ್ರಸ್ ಹೆಮರೇಜ್ ಅಂದರೆ ಸ್ಟಾರ್ಟಿಂಗಲ್ಲಿ ಮೇ ಬಿ ಮೈಲ್ಡ್ ವಿಟ್ರಸ್ ಹೆಮರೇಜ್ ಇದ್ದರೆ ಸ್ವಲ್ಪ ಡಾಟ್ಸ್ ಕಾಣ್ತದೆ, ಬ್ಲ್ಯಾಕ್ ಬ್ಲ್ಯಾಕ್ ಸ್ಪಾಟ್ಸ್ ಅಥವಾ ರೆಡ್ ರೆಡ್ ಸ್ಪಾಟ್ಸ್ ಕಾಣ್ತದೆ, ಆ ಕಡೆಗೆ ಹೋಗೋದು. ಜಾಸ್ತಿ ಬ್ಲೀಡಿಂಗ್ ಇದ್ದರೆ ಫುಲ್ ಬ್ಲ್ಯಾಕ್ ಆಗಿ ಕಾಣ್ತದೆ, ಮತ್ತು ರೆಟಲ್ ಡಿಟ್ಯಾಚ್ಮೆಂಟ್ ಇದ್ದರೆ ಫುಲ್ ದೃಷ್ಟಿ ಕಮ್ಮಿ ಆಗ್ತದೆ, ತುಂಬ ಕಮ್ಮಿ ಆಗ್ತದೆ. ಈಗ ಏನಂತ ಹೇಳಿದರೆ ಈ ಸಿಂಪ್ಟಮ್ಸ್ ಅಂತ ಕೆಲವು ಹೇಳಿದ್ರಲ್ಲ, ಈ ಸಿಂಪ್ಟಮ್ಸ್ ಬೇರೆ ಕಾರಣಗಳಿಂದ ಬರುವಂಥ ಚಾನ್ಸಸ್ ಉಂಟಾ? ಎಸ್ ಎಸ್ ಡೆಫಿನೆಟ್ಲಿ, ಗುಡ್ ಕ್ವೆಶನ್ ಸರ್. ಇದು ಮ್ಯಾಕ್ಯುಲರ್ ಎಡಿಮಾ ಬೇರೆ ರೀಸನ್ಸ್ ಅಂತ ಬರ್ಬೋದು. ಮ್ಯಾಕ್ಯುಲರ್ ಎಡಿಮಾ ಅಂದರೆ ನರದಲ್ಲಿ ಸ್ವೆಲ್ಲಿಂಗ್ ಇರೋದು, ಡಯಾಬಿಟೀಸ್ ಅಂದರೆ ವೆರಿ ಹೈ ಕಾಮನ್ ರೀಸನ್. ತುಂಬ ಇನ್ನೊಂದು ಕಾಮನ್ ರೀಸನ್ ಅಂದರೆ ರೆಟಿನಲ್ ವೇನ್ ಒಕ್ಲೂಷನ್, ಅಂದರೆ ರಕ್ತನಲ ಬ್ಲಾಕ್ ಆಗುವಾಗ ಅದು ಬಿ ಪಿಯಿಂದ ಆಫನ್ ಬ್ಲಾಕ್ ಆಗ್ತದೆ, ಅಥವಾ ಕೊಲೆಸ್ಟ್ರಾಲ್ ಬೇರೆ ರೀಸನ್ಸ್ ಇರ್ತದೆ. ರೆಟಿನಲ್ ವೇನ್ ಒಕ್ಲೂಷನಲ್ಲಿ ಕೂಡ ನರದಲ್ಲಿ ಸ್ವೆಲ್ಲಿಂಗ್ ಇರ್ತದೆ, ಸೊ ಸೇಮ್ ಸಿಂಪ್ಟಮ್ಸ್ ಇರ್ತದೆ. ಮತ್ತು ಬೇರೆ ರೀಸನ್ಸ್ ಇರ್ಬೋದು, ಏನಾದರೂ ಕಣ್ಣಿನ ನರದಲ್ಲಿ ಇನ್ಫ್ಲಮೇಷನ್ ಇದ್ದರೆ, ಊತ ಇದ್ದರೆ, ಇನ್ಫೆಕ್ಷನಿಂದ, ಬೇರೆ ರೀಸನಿಂದ, ಆಟೋ ಇಮ್ಯೂನ್ ಕಂಡೀಷನ್ಸಿಂದ ಕೂಡ ಸ್ವೆಲ್ಲಿಂಗ್ ಬರ್ಬೋದು. ಈ ವಿಟ್ರಸ್ ಹೆಮರೇಜ್ ಯಾವುದು ರೀಸನಿಂದ ಕೂಡ, ರೆಟಿನಲ್ ವೇನ್ ಒಕ್ಲೂಷನಿಂದ ಬರ್ಬೋದು, ಟ್ರಾಮಾ ಪೆಟ್ಟಾದರೆ ಆಗ್ಬೋದು, ನರ ಜಾರುವ ಮುಂಚೆ ಬ್ಲೀಡಿಂಗ್ ಆಗ್ಬೋದು, ಬೇರೆ ಬೇರೆ ರೀಸನ್ಸ್ ಇರ್ತಾರೆ. ಮತ್ತು ರೆಟಿನಲ್ ಡಿಟ್ಯಾಚ್ಮೆಂಟ್ ಕೂಡ ಈ ಬ್ಲಡ್ ವೆಸಲ್ಸ್ ಬ್ಲಾಕ್ ಆದರೆ ಅಥವಾ ನರ ಕಟ್ಟಾಗಿ ನರ ಜಾರಿದ್ರೆ ಕೂಡ ಸೇಮ್ ರೆಟಿನಲ್ ಡಿಟ್ಯಾಚ್ಮೆಂಟ್. ಅಫ್ಕೋರ್ಸ್ ಸಿಂಪ್ಟಮ್ಸ್ ಸ್ವಲ್ಪ ಡಯಾಬಿಟಿಕ್ ಡಿಟ್ಯಾಚ್ಮೆಂಟಲ್ಲಿ ಸ್ವಲ್ಪ ಸ್ಲೋವರ್ ಇರ್ತದೆ ಯೂಶಲಿ, ಬೇರೆ ರೆಗ್ಮ್ಯಾಟನ್ಸ್ ಅಂದರೆ ಕಟ್ಟಾದರೆ ಬೇಗ ದೃಷ್ಟಿ ಕಮ್ಮಿ ಆಗ್ಬೋದು, ರ್ಯಾಪಿಡ್ ಲಾಸ್ ಆಫ್ ವಿಷನ್. ಬಟ್ ಸೇಮ್ ಒಂದು ಸೈಡಿಂದ ಕಾಣೋದಿಲ್ಲ ಮತ್ತು ವಿಷನ್ ಕಂಪ್ಲೀಟ್ ಹೋಗ್ತದೆ ರೆಟಿನಲ್ ಡಿಟ್ಯಾಚ್ಮೆಂಟಲ್ಲಿ. ಸೊ ಬೇರೆ ರೀಸನ್ಸ್ ಇರ್ಬೋದು. ಸೊ ಆಬ್ವಿಯಸ್ಲಿ ಪೇಷಂಟಿಗೆ ಗೊತ್ತಾಗೋದಿಲ್ಲ ಈ ಡಯಾಬಿಟೀಸಿಂದ ಬಂತ ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ಈ ಸಿಂಪ್ಟಮ್ಸ್ ಇದ್ದರೆ ಡೆಫಿನೆಟ್ಲಿ ಏನಾದರೂ ಸೀರಿಯಸ್ ಪ್ರಾಬ್ಲಮ್ ಇದೆ. ಯಾವುದು ಮೈನರ್ ಇಶ್ಯೂಯಿಂದ ಇಂಥ ಸಿಂಪ್ಟಮ್ಸ್ ಬರೋದಿಲ್ಲ. ಸೊ ಈ ಸಿಂಪ್ಟಮ್ಸ್ ಇದ್ದರೆ ರೆಟಿನಾ ಸ್ಪೆಷಲಿಸ್ಟ್ ಅಟ್ಲೀಸ್ಟ್ ಆಫ್ಥಾಲ್ಮಾಲಜಿಸ್ಟಿಗೆ ಹೋಗಿ ತೋರಿಸಬೇಕಾಗ್ತದೆ. ಈಗ ಇದು ಡಯಾಬಿಟೀಸ್ನಿಂದಲೇ ಬರುವುದ, ಈಗ ಡಯಾಬಿಟಿಕ್ ಪೇಷಂಟಲ್ಲೂ ಕೂಡ ಬೇರೆ ರೀಸನಿಂದ ಬರುವಂಥ ಚಾನ್ಸ್ಗಳು ಉಂಟು ಅಂತ? ಎಸ್. ಅಂಥ ಸಂದರ್ಭದಲ್ಲಿ ಇದು ಇಂಥದ್ರಿಂದಲೇ ಬಂದದ್ದು ಅಂತ ಸಾಮಾನ್ಯವಾಗಿ ನೋಡ್ಲಿ ಹೇಳಲಿಕ್ಕೆ ಆಗ್ತದ? ಡೆಫಿನೆಟ್ಲಿ, ಬಿಕಾಸ್ ನಾವು ನೋಡುವಾಗ ಡಯಾಬಿಟಿಕ್ ರೆಟಿನೋಪತಿ ಒಂದು ಸ್ಟೆಪ್ ವೈಸ್ ಪ್ರೋಗ್ರೆಷನ್ ಇರ್ತದೆ. ಸೊ ಮೈಲ್ಡ್, ಮಾಡ್ರೇಟ್, ಸಿವಿಯರ್, ವೆರಿ ಸಿವಿಯರ್, ಪ್ರಾಲಿಫರೇಟಿವ್ ಅಂತ ಸ್ಟೇಜಸ್ ಇದೆ. ಸೊ ನಾವು ನೋಡುವಾಗ ಎರಡು ಕಣ್ಣಲ್ಲಿ ಯೂಶ್ವಲಿ ಸಿಮೆಟ್ರಿಕ್ ಅಂದರೆ ಆಲ್ಮೋಸ್ಟ್ ಸೇಮ್ ಲೆವೆಲ್ ಆಫ್ ಡಯಾಬಿಟಿಕ್ ರೆಟಿನೋಪತಿ ಇರ್ತದೆ. ಮತ್ತು ರೆಟಿನಲ್ ವೇನ್ ಒಕ್ಲೂಷನ್ ನೋಡುವಾಗ ನಮಗೆ ಗೊತ್ತಾಗ್ತದೆ ಇದು ಬೇರೆ ಅಂತ, ಒನ್ ಬ್ಲಡ್ ವೆಸಲ್ ಬ್ಲಾಕ್ ಆಗ್ತದೆ, ಅಥವಾ ರೆಟಿನಲ್ ಟೇರ್ ಇದ್ದರೆ, ರೆಟಿನ ಕಟ್ ಆದರೆ ಆ ಟೇರನ್ನು ನಮಗೆ ಕಾಣ್ತದೆ. ಸೊ ನಮಗೆ ನೋಡುವಾಗ ರೆಟಿನ ನೋಡುವಾಗ ಗೊತ್ತಾಗ್ತದೆ ಈ ದೃಷ್ಟಿ ಯಾಕೆ ಕಮ್ಮಿ ಆಗಿದೆ ಅಂತ. ಬಟ್ ಸಿಂಪ್ಟಮ್ಸ್ ಕೆಲವೊಮ್ಮೆ ಕಾಮನ್ ಇರ್ತದೆ, ಆ ಸಿಂಪ್ಟಮ್ಸ್ ನೋಡಿ ನಾವು ಡೆಫಿನೆಟ್ಲಿ ಹೇಳಲಿಕ್ಕೆ ಆಗುತ್ತಲ್ಲ. ಸೊ ಆಬ್ವಿಯಸ್ಲಿ ಫೋನ್ ಏನಿದ್ದರೆ ಕೂಡ ನಮಗೆ ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ. ಈ ನನಗೆ ಈಗ ನೀವು ಯಾರಾದರೂ ಫೋನ್ ಮಾಡಿ ಹೇಳಿದ್ರೆ ನಮಗೆ ಬ್ಲ್ಯಾಕ್ ಸ್ಪಾಟ್ಸ್ ಕಾಣ್ತಾ ಇದ್ದರೆ ನಾನು ಡಯಾಬಿಟಿಕ್, ಬಟ್ ನಾನು ಡಯಾಬಿಟಿಕ್ ವಿಟ್ರಸ್ ಹೆಮರೇಜ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ನಾನು ನೋಡಿ ಎಕ್ಸಾಮಿನ್ ಮಾಡಿ ಹೇಳಬೇಕಾಗ್ತದೆ. ಸೊ ಹಾಗೆ ಅಂದರೆ ಅದನ್ನು ಟೆಸ್ಟ್ ಮಾಡಿಯೇ ಡಾಕ್ಟರ್ಗಳು ಹೇಳಬೇಕಾಗ್ತದೆ. ಎಸ್. ಶ್ರೋತೃಗಳೀಗ ನೀವು ಈ ಮಧುಮೇಹಕ್ಕೆ ಸಂಬಂಧಿಸಿದಂಥ ರೆಟಿನೋಪತಿ ಏನಿದೆ, ರೆಟಿನಾ ಸಮಸ್ಯೆಗಳು, ಇದರ ಬಗ್ಗೆ ನೀವು ಈಗ ಪ್ರಶ್ನೆಗಳನ್ನು ಕೇಳ್ಬೋದು ನಮ್ಮ ಈ ಫೋನಿನ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆ 0824-295-0290-298-2439. ಹಾಗೆಯೇ ನಮ್ಮ ಮೊಬೈಲ್ ಸಂಖ್ಯೆ 8277703800. ಡಾಕ್ಟ್ರ್, ಈಗ ಮುಖ್ಯವಾಗಿ ಈ ಥರದ ಒಂದು ಕಾಯಿಲೆ ಇದೆ ಅಂತಾದರೆ ಅದು ಮಕ್ಕಳಲ್ಲಿ ಕೂಡ ಬರುವಂತಹ ಚಾನ್ಸಸ್ಗಳು ಇದ್ದಾವ? ಡಯಾಬಿಟೀಸ್ ಮಕ್ಕಳಲ್ಲಿ ಕೂಡ ಬರ್ಬೋದು. ಆ್ಯಂಡ್ ಡಯಾಬಿಟೀಸ್ ಮಕ್ಕಳಿಗೆ ಬಂದರೆ, ಎಸ್ಪೆಷಲಿ ಟೈಪ್ ಒನ್ ಇರ್ತದೆ ಯೂಶ್ವಲಿ, ಇದ್ದರೆ ಪ್ಯೂಬರ್ಟಿ ಅಂದರೆ ಅರೌಂಡ್ 11 to 10 years, 12 years ಆ ಟೈಮಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಜಾಸ್ತಿ ಆಗಲಿಕ್ಕೆ ಹೈ ರಿಸ್ಕ್ ಉಂಟು, ವೆರಿ ರ್ಯಾಪಿಡ್ ಪ್ರೋಗ್ರೆಷನ್ ಇರ್ತದೆ ಆ ಟೈಮಲ್ಲಿ. ಅದರ ಶುಗರ್ದು ಕಂಟ್ರೋಲ್ ಮತ್ತು ಒಬಿಸಿ ಶುಗರ್ ಕಂಟ್ರೋಲ್ ಇಂಥ ಸಿಚುವೇಷನ್ ಸ್ವಲ್ಪ ರೇರ್ ಇರ್ತದೆ. ಎಂಡೋಕ್ರಿನಾಲಜಿಸ್ಟೇ ನೋಡಬೇಕು, ಶುಗರ್ ಟ್ರೀಟ್ಮೆಂಟ್ ಮಾಡುವ ಸ್ಪೆಷಲಿಸ್ಟ್ ಅವರೇ ಟ್ರೀಟ್ಮೆಂಟ್ ಮಾಡ್ತಾರೆ, ಸೊ ದ್ಯಾಟ್ ಡಯಾಬಿಟಿಕ್ ಕಂಟ್ರೋಲ್ ಮತ್ತು ಗ್ರೋತ್ ಕೂಡ. ಇದು ಗ್ರೋತ್ ಮಕ್ಕಳಿಗೆ ಬಂದರೆ ಅದು ಗ್ರೋತಿಗೆ ಕೂಡ ಎಫೆಕ್ಟ್ ಆಗ್ತದೆ, ಸೊ ಅದರದ್ದು ಟ್ರೀಟ್ಮೆಂಟ್ ಅವರೇ ಮಾಡ್ತಾರೆ. ಮತ್ತು ಬಟ್ ನಾವು ತುಂಬ ಕೇರ್ಫುಲ್ ಇರಬೇಕು, ಯಂಗರ್ ದ ಪೇಷಂಟ್ ಜಾಸ್ತಿ ಪ್ರಾಬ್ಲಮ್ಸ್ ಇದು ರೆಟಿನದಲ್ಲಿ ಬರಲಿಕ್ಕೆ, ನರದಲ್ಲಿ ಡ್ಯಾಮೇಜ್ ಆಗಲಿಕ್ಕೆ ಹೈಯರ್ ರಿಸ್ಕ್ ಇರ್ತದೆ ಯಂಗ್ ಪೇಷಂಟ್ಸಲ್ಲಿ. ಸೊ ನಾವು ಡಬ್ಲಿ ಕೇರ್ಫುಲ್ ಇರಬೇಕು ಚಿಕ್ಕ ಮಕ್ಕಳಲ್ಲಿ, ಮಕ್ಕಳು ಯಂಗ್ ಪೇಷಂಟ್ಸ್ ಕೂಡ. ಈವನ್ ಇಫ್ ಯು ಆರ್ 20 ಅಂದರೆ ಇದು ಡ್ಯಾಮೇಜ್ ಬೇಗ ಆಗ್ತದೆ, ಬಿಕಾಸ್ ಗ್ರೋತ್ ಫ್ಯಾಕ್ಟರ್ಸ್ ಕೂಡ ಜಾಸ್ತಿ ಇರ್ತದೆ. ಸೊ ನ್ಯೂ ಬ್ಲಡ್ ವೆಸಲ್ಸ್ ಬೇಗ ಗ್ರೋ ಆಗ್ತದೆ, ಮತ್ತು ಜಾಸ್ತಿ ಬ್ಲೀಡಿಂಗ್ ಇರ್ತದೆ, ರೆಟಿನಲ್ ಡಿಟ್ಯಾಚ್ಮೆಂಟ್ ರಿಸ್ಕ್ ಜಾಸ್ತಿ ಇರ್ತದೆ. ಮತ್ತು ಆಲ್ಸೋ ಒನ್ ಮೋರ್ ಥಿಂಗ್ ಅಂದರೆ, ಎಷ್ಟು ಈ ಡ್ಯಾಮೇಜ್ ಆಗಿದೆ, ನಾವು ಫುಲ್ ಲೈಫ್ ಅದರೊಟ್ಟಿಗೆ ನಾವು ಲಿವ್ ಮಾಡಬೇಕಲ್ಲ. ಫಾರ್ ಎಕ್ಸಾಂಪಲ್ ಈಗ 20 ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಇದ್ರು ಕೂಡ ಇನ್ನೂ 60-70 ನಾವು ನೋಡಬೇಕು. ಫಾರ್ ATR ಪೇಷಂಟಿಗೆ ಸ್ವಲ್ಪ ಡ್ಯಾಮೇಜ್ ಇದ್ದರೆ ಅಷ್ಟೇ ಮತ್ತೆ ಹಾಂ. ಸೊ ಆಬ್ವಿಯಸ್ಲಿ ಯಂಗ್ ಪೇಷಂಟ್ಸಿಗೆ ನಾವು ಕೇರ್ಫುಲ್ ಆಗಿ ಎಕ್ಸಾಮಿನ್ ಮಾಡಬೇಕು. ಈಗ ಒಂದು ನೀವು ಹೇಳಿದ್ರಿ ಕೆಲವೆಲ್ಲ ಸಿಂಪ್ಟಮ್ಸ್ನು ಇದರಲ್ಲಿ ಕಾಣ್ತದೆ ಅಂಥೇಳಿ, ಈಗ ಆ ಸಿಂಪ್ಟಮ್ಸ್ ಬಂದಾಗ ಒಂದು ವೇಳೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ ಅಂತಾದರೆ ಅದು ಎಲ್ಲಿವರೆಗೆ ಹೋಗ್ಬೋದು? ಸೊ ಅದೇ ಸಿಂಪ್ಟಮ್ಸ್ ಇದರಲ್ಲಿ ಪ್ರಾಬ್ಲಮ್ಸಲ್ಲಿ ಮೇಜರ್ ಎಲ್ಲ ಮೇಜರ್ ಪ್ರಾಬ್ಲಮ್, ಬಟ್ ಆಫ್ಕೋರ್ಸ್ ಸರ್ಜರಿ ಬೇಕಾದ ಪ್ರಾಬ್ಲಮ್ಸ್ ಅಂದರೆ ನರ ಸರ್ಜರಿ ಅಂದರೆ ಮೇಜರ್ ಸರ್ಜರಿ. ಓಕೆ, ಅದಕ್ಕೆ ರೆಟಿನಲ್ ಆಪ್ರೇಷನ್ ಅನ್ನಂತ ಅಡ್ಮಿಟ್ ಆಗಬೇಕು, ಬೆಡ್ ರೆಸ್ಟ್ ಬೇಕು, ಕೆಲವೊಮ್ಮೆ ನಾವು ಸಿಲಿಕಾನ್ ಆಯಿಲ್ ಹಾಕ್ತೇವೆ, ಆಯಿಲ್ ತೆಗಿತೇವೆ ಆಫ್ಟರ್ ಫ್ಯೂ ಮಂತ್ಸ್. ಸೊ ಇದು ಲೈಫನ್ನು ಡಿಸ್ಟರ್ಬ್ ಮಾಡು ಅಂದರೆ ನಿಮಗೆ ಆಬ್ವಿಯಸ್ಲಿ ವರ್ಕಿಂದ ಬ್ರೇಕ್ ತೆಗಿಬೇಕು ಮತ್ತು ಎಕ್ಸ್ಪೆನ್ಸ್ ಕೂಡ ಜಾಸ್ತಿ ಇರ್ತದೆ. ಸೊ ಸರ್ಜರಿ ಬೇಕಾದದ್ದು ಮೇನ್ಲಿ ಕಾಮನ್ಲಿ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಥವಾ ವಿಟ್ರಸ್ ಹೆಮರೇಜ್ ಅಂದರೆ ನರ ಜಾರಿದ್ರೆ ಅಥವಾ ಬ್ಲೀಡಿಂಗ್ ಬಂದರೆ. ಬೇರೆ ರೀಸನ್ಸ್ ಕೂಡ ಇರ್ಬೋದು, ಎಪಿರೆಟಲ್ ಮೆಂಬ್ರೇನ್, ವಿಟ್ರಸ್ ಅಬ್ನಾರ್ಮಾಲಿಟಿ, ಬಟ್ ಮೋಸ್ಟ್ ಕಾಮನ್ ರೀಸನ್ಸ್ ಇದೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕಾದ್ರೆ ನಾನು ಹೇಳಿದ್ದೇನೆ ಡಯಾಬಿಟಿಕ್ ರೆಟಿನೋಪತಿ ಒಂದು ಸ್ಟೆಪ್ ವೈಸ್ ಪ್ರೋಗ್ರೆಷನ್ ಇರ್ತದೆ. ನಾವು ಅರ್ಲಿ ಸ್ಟೇಜಲ್ಲಿ ನಾವು ಶುಗರನ್ನು ಕಂಟ್ರೋಲ್ ಮಾಡಿದರೆ ಮಾತ್ರ ಕೆಲವೊಮ್ಮೆ ಈ ಪ್ರೋಗ್ರೆಷನ್ ಸ್ಟಾಪ್ ಆಗ್ತದೆ ವಿದೌಟ್ ಎನಿ ಟ್ರೀಟ್ಮೆಂಟ್, ರೆಟಿನಲ್ ಟ್ರೀಟ್ಮೆಂಟ್. ಡಯಾಬಿಟಿಕ್ ಮ್ಯಾಕ್ಯುಲರ್ ಎಡಿಮಾ ಇದ್ದರೆ, ಸ್ವೆಲ್ಲಿಂಗ್ ಇದ್ದರೆ ನಾವು ಇಂಜೆಕ್ಷನ್ಸಿಂದ ಸ್ವೆಲ್ಲಿಂಗನ್ನು ಕಮ್ಮಿ ಮಾಡ್ಬೋದು. ನ್ಯೂ ಬ್ಲಡ್ ವೆಸಲ್ಸ್ ಗ್ರೋ ಆಗ್ತಾ ಇದ್ದರೆ ಲೇಸರ್ ಔಟ್ ಪೇಷಂಟ್ ಪ್ರೊಸೀಜರ್, ಮೇ ಬಿ ಒನ್ ಸೆಟ್ಟಿಂಗ್ ಲೇಸರಿಗೆ ಮೇ ಬಿ ಒಂದು 20-25 ಬೇಕಾಗ್ತದೆ. ಇಮಿಡಿಯೇಟ್ಲಿ ಮನೆಗೆ ಹೋಗ್ಬೋದು, ಕಾಸ್ಟ್ ಅಷ್ಟು ಜಾಸ್ತಿ ಇರೋದಿಲ್ಲ, ಮತ್ತು ರೆಸ್ಟ್ ಕೂಡ ಏನಿಲ್ಲ. ಸೊ ಈ ಔಟ್ ಪೇಷಂಟ್ ಪ್ರೊಸೀಜರ್ಸಿಂದ ನಾವು ಇದನ್ನು ಪ್ರೋಗ್ರೆಷನ್ ಟ್ರೀಟ್ಮೆಂಟ್ ಮಾಡ್ಬೋದು. ಬಟ್ ಒಂದ್ಸಲ ನರ ಜಾರಿದ್ರೆ ಅಥವಾ ಬ್ಲೀಡಿಂಗ್ ಆದರೆ, ಅದಕ್ಕೆ ತುಂಬ ಬ್ಲೀಡಿಂಗ್ ಆದರೆ ನಾವು ಆಪರೇಷನ್ ಮಾಡಬೇಕಾಗ್ತದೆ. ಓಹೋ, ಈಗ ಇದು ಆಪರೇಷನ್ ಮಾಡಿದರೆ ನೀವು ಹೇಳಿದರೆ ಸ್ವಲ್ಪ ಸೀರಿಯಸ್ ಆದಂಥ ಅಂತ ಹೇಳಿದ್ರೆ ಆಪರೇಷನ್ ಅಂತ ಹೇಳುವಂಥದ್ದು ಅಲ್ಲ. ಸೊ ರೆಟಿನಲ್ ಸರ್ಜರಿ ಅಂದರೆ ಎಸ್ ಮೇಜರ್ ಆಪರೇಷನ್, ಕಣ್ಣಿಗೆ ಮೇಜರ್ ಆಪರೇಷನ್. ಬಟ್ ಪ್ರಾಬ್ಲಮ್ ರೀಸೆಂಟಾಗಿ ಸ್ಟಾರ್ಟ್ ಆದರೆ ಔಟ್ಕಮ್ಸ್ ಒಳ್ಳೆಯದುಂಟು, ಅಂದರೆ ಮೇ ಬಿ 100% ದೃಷ್ಟಿ ಬರ್ತಾ ಇಲ್ಲದ್ರೂ ಕೂಡ ಒಳ್ಳೆ ದೃಷ್ಟಿ ಬರ್ತದೆ. ಬಟ್ ರೆಸ್ಟ್ ಬೇಕು. ಬಟ್ ಬಟ್ ರೆಟಿನಲ್ ಡಿಟ್ಯಾಚ್ಮೆಂಟ್ ಎಲ್ಲ ನೀವು ವೇಟ್ ಮಾಡಿದರೆ, ಒಂದ್ಸರಿ ಡಿಟ್ಯಾಚ್ಮೆಂಟ್ ಆದ ನಂತರ ಫ್ಯೂ ಮಂತ್ಸ್ ವೀಕ್ಸ್ ವೇಟ್ ಮಾಡಿದರೆ ಅದನ್ನು ಸರಿ ಮಾಡಲಿಕ್ಕೆ ತುಂಬ ಕಷ್ಟ, ಮತ್ತು ಬರೋದು ದೃಷ್ಟಿ ಕೂಡ ತುಂಬ ಕಮ್ಮಿ. ಬಿಕಾಸ್ ಬ್ಲಡ್ ಸಪ್ಲೈ ನರಕ್ಕೆ ಎರಡು ರೂಟ್ಸ್ ಇದೆ. ಒಂದು ನರದ ಕೆಳಗಡೆ ಇದೆ ಒಂದು ಕೋರಾಯ್ಡ್, ಹೈಲಿ ವ್ಯಾಸ್ಕ್ಯುಲರ್ ಸ್ಟ್ರಕ್ಚರ್ ಇದೆ ಕೋರಾಯ್ಡ್. ಕೋರಾಯ್ಡಿಂದ ಬ್ಲಡ್ ಸಪ್ಲೈ, ಆಕ್ಸಿಜನ್ ಸಪ್ಲೈ ಬರ್ತದೆ, ಮತ್ತು ಕಣ್ಣೊಳಗಡೆ ಇರುವ ರಕ್ತ ನರದಲ್ಲಿ ಕೂಡ ಆಕ್ಸಿಜನ್ ಸಪ್ಲೈ ಬರ್ತದೆ, ನ್ಯೂಟ್ರಿಷನ್ ಬರ್ತದೆ. ಸೊ ನರ ಜಾರಿದ್ರೆ ಆಲ್ರೆಡಿ ಡಯಾಬಿಟೀಸಲ್ಲಿ ಕಣ್ಣೊಳಗಡೆ ಇರುವ ಬ್ಲಡ್ ವೆಸಲ್ಸ್ ಕಾಂಪ್ರಮೈಸ್ಡ್ ಡ್ಯಾಮೇಜ್ ಇದೆ, ಅದು ಆಲ್ರೆಡಿ ಡ್ಯಾಮೇಜ್ ಇದೆ ಮತ್ತು ನರ ಜಾರಿದ್ರೆ ಅದರ ಹಿಂದ್ಗಡೆ ಕೊರಾಯ್ಡಿಂದ ಬರುವ ಆಕ್ಸಿಜನ್ ಸಪ್ಲೈ ಕೂಡ ಕಮ್ಮಿ ಆಗ್ತದೆ. ಸೊ ದೃಷ್ಟಿ ತುಂಬ ನರ ತುಂಬ ಡ್ಯಾಮೇಜ್ ಆಗ್ತದೆ. ಈಗ ಒಂದು ಫೋನ್ ಕರೆ ಇದೆ, ತಗೊಳ್ಳುವ. ಹಲೋ ಹಲೋ ಹೇಳಿ. ಹಲೋ ಹಲೋ ನಮಸ್ಕಾರ, ಹೇಳಿ ಹೇಳಿ ಸರ್. ರಕ್ತ ಗ್ರೂಪ್ ಉಂಟಲ್ಲ, ಅಂದ್ರೆ ಅದು ನಂದು ಓ ಗ್ರೂಪ್ ಅಂತ ಉಂಟು ನಂದು, ಅದು ಏಜದ ಮೇಲೆ ಚೇಂಜ್ ಆಗ್ತದಾ? ಹಾಗೆ ರಕ್ತದ ಗ್ರೂಪ್, ಬ್ಲಡ್ ಗ್ರೂಪ್. ಓಕೆ, ಓಕೆ. ಇದರಿಂದ ಏನು ಆಬ್ವಿಯಸ್ಲಿ ಡಯಾಬಿಟೀಸಿಗೆ ಏನು ರಿಲೇಷನ್ ಇಲ್ಲ, ಬಟ್ ಯೂಶ್ವಲಿ ಬ್ಲಡ್ ಗ್ರೂಪ್ ಚೇಂಜ್ ಆಗೋದಿಲ್ಲ. ಯಾವುದು ಬ್ಲಡ್ ಗ್ರೂಪ್ ನೀವು ಬರ್ತ್ ಅಲ್ಲಿ ನಿಮಗೆ ಕಣ್ಣಿಗ ಕಣ್ಣಿಗೆ ಬ್ಲಡ್ ಗ್ರೂಪ್ ಇಂದ ಏನು ಪ್ರಾಬ್ಲಮ್ ಬರೋದಿಲ್ಲ ಸರ್? ಇಲ್ಲ, ಬ್ಲಡ್ ಗ್ರೂಪ್ ಅಂದ್ರೆ ನಮ್ದು ಎ ಬಿ ಒ ಇರ್ತದಲ್ಲ, ಪಾಸಿಟಿವ್ ಮತ್ತು ಮೈನಸ್ ನೆಗೆಟಿವ್. ಓ ಗ್ರೂಪ್ ಅಂತ ಹೇಳಿದ್ದಾರೆ. ಓಕೆ, ಅದರಿಂದ ಏನು ಪ್ರಾಬ್ಲಮ್? ಅದರಿಂದ ಏನ್ ರಿಲೇಷನ್ ಇಲ್ಲ ಸರ್, ಬಟ್ ಕಣ್ಣಲ್ಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ಅದು ಕಣ್ಣು ಇದಾಗಿದಲ್ಲ, ನೇರೆ ಡ್ಯಾಮೇಜ್ ಆಗಿದೆ, ಫುಲ್ ಡ್ಯಾಮೇಜ್ ಆಗಿದೆ. ನಾನು ಹಿಂದೆಲ್ಲ ಮಾಡಿದ್ದೇನೆ ಕಾಲ್ ಆಕರ್ಷಣಿಗೆ. ಹೌದಾ, ನರ ಡ್ಯಾಮೇಜ್ ಆಗಿದೆ. ಅದು ಬ್ಲಡ್ ಗ್ರೂಪ್ ಇಂದ ಏನ್ ರಿಲೇಷನ್? ನಾನು ಲೆನ್ಸ್ ಎಲ್ಲ ಹಾಕಿದ್ದೇನೆ, ಕೃಷ್ಣ ಪ್ರಸಾದ್ ಇದರಲ್ಲಿ ಹಾಕಿದ್ದೀನಿ. ಅವಾಗ ಒಂದು 17-18 ವರ್ಷ ಆಯ್ತು. ಅದಕ್ಕೂ ಬ್ಲಡ್ ಗ್ರೂಪ್ಗೆ ಯಾವ ಸಂಬಂಧವೂ ಇಲ್ಲ ಅಲ್ಲ ಡಾಕ್ಟರ್? ಇಲ್ಲ ಇಲ್ಲ, ನಮಗೆ ಶುಗರ್ ಜಿಗರ್ ಏನಿಲ್ಲ. ಇಲ್ಲ, ಓಕೆ, ಏನಿಲ್ಲ. ಬ್ಲಡ್ ಗ್ರೂಪ್ ಇಂದ ಏನಿಲ್ಲ ಸರ್, ಏನು ಪ್ರಾಬ್ಲಮ್ ಬರುತ್ತಿಲ್ಲ ಬ್ಲಡ್ ಗ್ರೂಪ್ ಇಂದ. ಅವರು ಈಗ ಬಹುಶಃ ಏನಂತ ಹೇಳಿದ್ರೆ, ನೀವೀಗ ನರಕ್ಕೆ ಡ್ಯಾಮೇಜ್ ಆಗಿದೆ, ಅದು ಬ್ಲಡ್ ವೆಸಲ್ಸ್ ನಿಂದ ಇದಾಗ್ತದೆ ಅಂತ, ಅದಕ್ಕೂ ಬ್ಲಡ್ ಗ್ರೂಪಿಗೂ ಏನಾದರೂ ಸಂಬಂಧ ಇದೆ ಅಂತ. ಈಗ ಸರ್ಜರಿ, ನೀವು ಒಂದು ಮೇಜರ್ ಸರ್ಜರಿ ಅಂತ ಹೇಳಿದ್ರಿ, ಮೇಜರ್ ಸರ್ಜರಿ ಅಂತ ಹೇಳಿದ ಕೂಡಲೇ ಎಷ್ಟು ದಿವಸ ಬೇಕಾಗ್ತದೆ? ಇದು ತುಂಬ ಕಾಸ್ಟ್ಲಿ ಅಫೇರ್ ಹೇಗಿರುವಂಥದ್ದು? ಸೊ ಇದರಲ್ಲಿ ಈ ಕ್ವೆಶನಿಗೆ ಟೂ ಪಾರ್ಟ್ಸ್ ಉಂಟಲ್ಲ. ಒಂದು ಸರ್ಜರಿದು ಎಷ್ಟು ಟೈಮ್ ರೆಸ್ಟ್ ಬೇಕಂತ. ಸೊ ಯೂಶ್ವಲಿ ಒಂದು 2-3 weeks ರೆಸ್ಟ್ ಬೇಕಾಗ್ತದೆ ಸರ್ಜರಿ ಆದ ನಂತರ. ಬಟ್ ಆಫ್ಕೋರ್ಸ್ ನಾವು ರೆಟನ್ ಆಪರೇಷನ್ ಮಾಡುವಾಗ ಕೆಲವೊಮ್ಮೆ ಕ್ಯಾಟ್ರಾಕ್ಟ್ ಆಪರೇಷನ್ ಕೂಡ ಮಾಡಬೇಕಾಗ್ತದೆ, ಮತ್ತು ಆಬ್ವಿಯಸ್ಲಿ ಪೇಷಂಟ್ಸ್ ಫಿಟ್ನೆಸ್ ಮಾಡಬೇಕು. ಸೊ ಅದಕ್ಕೆ ಕೂಡ ಟೈಮ್, ಅಂದರೆ ಫಿಟ್ನೆಸ್ ಅಂದರೆ ಅವರು ಫಿಸಿಷಿಯನ್ ಫಸ್ಟ್ ನೋಡಿ ಹೇಳ್ತಾರೆ ಆಪರೇಷನ್ಗೆ ಫಿಟ್ ಉಂಟಾ ಇಲ್ಲ ಅಂತ. ಸೊ ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಸೊ ಅಪ್ರಾಕ್ಸಿಮೇಟ್ಲಿ ನೀವೊಂದು ಹೇಳ್ಬೋದು ಬಿಟ್ವೀನ್ 2-1 month ಬೇಕಾಗ್ತದೆ ರೆಟನ್ ಆಪರೇಷನ್ಗೆ. ಮತ್ತು ಆಯಿಲ್ 3 months ನಂತರ ಆಯಿಲ್ ತೆಗಲಿಕ್ಕೆ ಬರ್ತದೆ. ಈಗ ಈಗ ಒಂದು ಚಿಕ್ಕ ವಾಣಿಜ್ಯ ಜಾಹೀರಾತು, ನಂತರ ಫೋನಿನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ಕಾರ್ಯಕ್ರಮ ನಿಮ್ಮ ಕಣ್ಣಿನ ದೃಷ್ಟಿಯ ಸಮಗ್ರ ಆರೈಕೆಗಾಗಿ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಅಂಡ್ ಲಾಸಿಕ್ ಸೆಂಟರ್. ಫ್ರೀಡಮ್ ಇಸ್ ಜಸ್ಟ್ ಅ ಡಿಸಿಷನ್ ಅವೇ. ಪ್ರಸಾದ್ ನೇತ್ರಾಲಯ ಬ್ರಿಂಗ್ಸ್ ಟು ಯು ದ ಫಸ್ಟ್ ಇನ್ ಕೋಸ್ಟಲ್ ಕರ್ನಾಟಕ ರಿಲ್ಯಾಕ್ಸ್ ಸ್ಮೈಲ್ ಲೇಸರ್ ವಿಷನ್ ಕರೆಕ್ಷನ್ ಬಿಯಾಂಡ್ ಲೇಸಿಕ್ ವಿತ್ ನ್ಯೂ 3D ಫ್ಲಾಪ್ಲೆಸ್ ಪ್ರೊಸೀಜರ್. ಫ್ರೀ ಯೋರ್ ಸೆಲ್ಫ್ ಫ್ರಮ್ ಸ್ಪೆಕ್ಟಿಕಲ್ಸ್ ಅಂಡ್ ಕಾಂಟ್ಯಾಕ್ಟ್ ಲೆನ್ಸಸ್. ಪ್ರಸಾದ್ ನೇತ್ರಾಲಯ, ಲೆಟ್ ಯುವರ್ ಐಸ್ ಸ್ಮೈಲ್. ವರ್ಲ್ಡ್ ಕ್ಲಾಸ್ ಸ್ಟೆರಿಲೈಸ್ಡ್ ಆಪರೇಷನ್ ಥಿಯೇಟರ್ಸ್, ನುರಿತ ತಜ್ಞ ವೈದ್ಯರುಗಳ ಹಾಗೂ ದಾದಿಯರ ಸೇವೆಯಲ್ಲಿ ಪ್ರತ್ಯೇಕ ಚಿಕಿತ್ಸಾಲಯಗಳು, ಕ್ಯಾಟ್ರಾಕ್ಟ್, ಫೆಕೋ ರಿಫ್ಲೆಕ್ಟ್ ಕ್ಲಿನಿಕ್, ಕಾರ್ನಿಯಾ ಕ್ಲಿನಿಕ್, ಡಯಾಬೆಟಿಕ್ ರೆಟಿನೋಪತಿ ಕ್ಲಿನಿಕ್, ಗ್ಲೂಕೋಮಾ ಕ್ಲಿನಿಕ್, ಸ್ಕ್ವಿನ್ ಪೀಡಿಯಾಟ್ರಿಕ್ ಕ್ಲಿನಿಕ್, ಕಂಪ್ಯೂಟರ್ ವಿಷನ್ ಕ್ಲಿನಿಕ್, 5 ಅಲ್ಟ್ರಾ ಮಾಡರ್ನ್ ಆಪರೇಷನ್ ಥಿಯೇಟರ್ಸ್. ವಿಸಿಟ್ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಅಂಡ್ ಲಾಸಿಕ್ ಸೆಂಟರ್, ಉಡುಪಿ, ಮಂಗಳೂರು, ತೀರ್ಥಹಳ್ಳಿ, ಪುತ್ತೂರು, ಸುಳ್ಯ. ನೇರ ಫೋನಿನ ಕಾರ್ಯಕ್ರಮಕ್ಕಾಗಿ ಮತ್ತೆ ಸ್ಟುಡಿಯೋದತ್ತ ತೆರಳೋಣ. ಶ್ರೋತೃಗಳೇ, ನೀವು ನಮ್ಮ ಈ ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಕಾರ್ಯಕ್ರಮಕ್ಕೆ ನಮಗೆ ಫೋನ್ ಮಾಡ್ಬೋದು. ನಮ್ಮ ಮೊಬೈಲ್ ಸಂಖ್ಯೆ 8277038000. ಡಾಕ್ಟರ್, ನಾವೀಗ ಡಯಾಬಿಟಿಕ್ ರೆಟಿನೋಪತಿಯ ಬಗ್ಗೆ ವಿಷಯಗಳನ್ನು ಮಾತಾಡ್ತಿದ್ದೆವು. ಈಗ ಒಂದು ಫೋನ್ ಕಾಲ್ ಇದೆ. ಹಲೋ ಹಲೋ ಹೇಳಿ ಸರ್. ನಮಸ್ತೆ. ನಮಸ್ತೆ ಆಕಾಶವಾಣಿಗೆ, ಡಾಕ್ಟರ್ಗೆ ನಮಸ್ತೆ. ನಮಸ್ತೆ ಸರ್. ಡಾಕ್ಟರ್ಗೆ ಇನ್ನಷ್ಟು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡುತ್ತಂತೆ ದೇವರು ಅನುಗ್ರಹಿಸಿರು ಸರ್. ಈಗ ನಿಮ್ಮ ಪ್ರಶ್ನೆ ಕೇಳಿ. ಈಗ ಈಗ ಡಯಾಬಿಟಿಸ್ ನಲ್ಲಿ ಕಣ್ಣಿಗೆ ತೊಂದರೆ ಬರುವುದು ಹೇಗೆ ಸರ್? ಒಂದು. ಎರಡನೇ ಮತ್ತೊಂದು ಪಾರ್ಟಿ ನಮ್ಮಲ್ಲಿ ನಿಮ್ಮ ಕೃಷ್ಣ ಪ್ರಸಾದ್ ಡಾಕ್ಟರ್ ಫೋನ್ ನಂಬರ್ ಕೇಳಲಿಕ್ಕೆ ಬಂದ್ರು. ನಾನು ನಿಮ್ಮ ಅಲ್ಲಿಗೆ ಫೋನ್ ಅಲ್ಲಿ ನೋಡಿ ಹೇಳಲಿಕ್ಕೆ ಹೇಳಿದ್ದೇನೆ. ಅವರು ಪುತ್ತೂರಿಗೆ ಹೋದಾಗ ಅವರಿಗೆ ವಿಜಯವಾಡಕ್ಕೆ ಹೋಗ್ಬೇಕು ಅಂತ ಹೇಳಿದ್ದಾರಂತ. ನಾನು ಅದಕ್ಕೆ ಹೇಳಿದೆ ಕೃಷ್ಣ ಪ್ರಸಾದ್ ರ ಫೋನ್ ನಂಬರ್ ಇಲ್ಲಿ ಫೋನ್ ಅಲ್ಲಿ ನೋಡಿ, ಅವರೊಂದು ಡಾಕ್ಟರ್ ಒಂದು ಫೋನ್ ನಂಬರ್ ಕೊಟ್ರೆ ಬಹಳ ಒಳ್ಳೇದಿತ್ತು ಸರ್. ಸರಿ, ಡಾಕ್ಟರ್ ಫೋನ್ ನಂಬರ್ ಕೊಡೋಣ. ಕೊನೆಗೆ ಮೊದಲು ಪ್ರಶ್ನೆ ನಿಮಗೆ, ಡಯಾಬಿಟಿಸ್ ನಿಂದ ಹೇಗೆ ಈ ಕಾಯಿಲೆಗಳು ತೊಂದರೆಗಳು ಬರ್ತವೆ? ಥ್ಯಾಂಕ್ ಯು ಸರ್ ನಿಮ್ಮ ಕ್ವೆಶನಿಗೆ. ನಾನು ಆ್ಯಕ್ಚುಲಿ ಇದು ಈ ಕ್ವೆಶನನ್ನು ನಾನು ಆನ್ಸರ್ ಮಾಡಿದ್ದೇನೆ ಈ ಇದು ಸ್ಟಾರ್ಟಿಂಗಲ್ಲಿ, ಬಟ್ ಎನಿವೇ ನಾನು ಪುನಃ ಹೇಳ್ತೇನೆ. ಶುಗರ್ ಜಾಸ್ತಿ ಆಗುವಾಗ ಕಣ್ಣಿನ ರಕ್ತನಾಳಗಳಿಗೆ ಡ್ಯಾಮೇಜ್ ಆಗ್ತದೆ, ರಕ್ತನಾಳಗಳಿಗೆ ಡ್ಯಾಮೇಜ್ ಆಗ್ತದೆ ಬಿಕಾಸ್ ಅದರದ್ದು ರಕ್ತನಾಳದ ಸೆಲ್ಸ್ ಸ್ವೆಲ್ ಆಗಿ ಶುಗರ್ ಜಾಸ್ತಿ ಆಗಿ ಸ್ವೆಲ್ಲಿಂಗ್ ಬಂತು, ನರ ಡ್ಯಾಮೇಜ್ ಆಗಿ ರಕ್ತನಾಳ ಡ್ಯಾಮೇಜ್ ಆಗಿ ನರದಲ್ಲಿ ಐದರ್ ಸ್ವೆಲ್ಲಿಂಗ್ ಬರ್ತದೆ ಅಥವಾ ಬ್ಲೀಡಿಂಗ್ ಆಗ್ತದೆ ಮತ್ತು ಫೈನಲಿ ಬ್ಲಡ್ ವೆಸಲ್ಸ್ ಗ್ರೋ ಆಗಿ ನರ ಜಾರ್ತದೆ. ಸೊ ಇದನ್ನು ಟ್ರೀಟ್ಮೆಂಟ್ ಈ ಪ್ರಾಬ್ಲಮ್ಸನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡಿ ನಾವು ಶುಗರನ್ನು ಕಂಟ್ರೋಲ್ ಮಾಡ್ಬೋದು. ಬಟ್ ಅದೊಂದು ಸಲ ಒಂದು ಲೆವೆಲಿಂದ ಜಾಸ್ತಿ ದಾಟಿದರೆ ನಾವು ಏನಾದರೂ ಬೇರೆ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಲೇಸರ್ ಬ್ಲೀಡಿಂಗನ್ನು ಕಮ್ಮಿ ಮಾಡಲಿಕ್ಕೆ, ಬ್ಲೀಡಿಂಗನ್ನು ಪ್ರಿವೆಂಟ್ ಮಾಡಲಿಕ್ಕೆ ಲೇಸರ್ ಮಾಡಬೇಕಾಗ್ತದೆ, ಅಥವಾ ನರದ ಸ್ವೆಲ್ಲಿಂಗ್ ಇದ್ದರೆ ಇಂಜೆಕ್ಷನ್ ಕೊಡಬೇಕಾಗ್ತದೆ ಕಣ್ಣಿಗೆ, ಅಥವಾ ನರ ಜಾರಿದ್ರೆ ಅಥವಾ ತುಂಬ ಬ್ಲೀಡಿಂಗ್ ಬಂದರೆ ನಾವು ನರ ಆಪರೇಷನ್ ಮಾಡಬೇಕಾಗ್ತದೆ. ಸೊ ಈ ಮೂರು ವಿಷಯಗಳು ಕೂಡ ಅದರಲ್ಲಿ ಇದ್ದಾವೆ. ಡಾಕ್ಟರ್, ಮತ್ತೆ ಅವರು ನಿಮ್ಮ ಫೋನ್ ನಂಬರ್ ಇದಕ್ಕೆ ಕೇಳಿದ್ರು. ನಮ್ಮ ಪ್ರಸಾರ ನೇತಾರದು ರಿಸೆಪ್ಷನ್ ನಂಬರ್ ನಾನು ಕೊಡ್ಬೋದು, ಒಂದು ನಿಮಿಷ. ಜಸ್ಟ್ 1 minute. ಹಾಂ, 9513586565. ಈಗ ಈ ಫೋನಿಗೆ ಅವರು ಫೋನ್ ಮಾಡಿದರೆ ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ಪಡ್ಕೊಳ್ಬೋದು. ಎಸ್ ಡಾಕ್ಟರ್, ಈಗ ನೀವು ಹೇಳಿದ್ರಿ ಈ ಕಾಯಿಲೆಯಲ್ಲಿ ಸಿವಿಯರ್ ಆದರೆ ಕಷ್ಟ ಇದೆ ಅಂತ. ಈಗ ಡಯಾಬಿಟಿಸ್ ಕಮ್ಮಿ ಆದ ಕೂಡಲೇ ಈ ರೆಟಿನಾದ ಸಮಸ್ಯೆಗಳು ಕೂಡ ಕಮ್ಮಿ ಆಗ್ತದ ಪೂರ್ತಿಯಾಗಿ? ಒಳ್ಳೆಯ ಕ್ವೆಶ್ಚನ್ ಸರ್. ಬಟ್ ಇದರಲ್ಲಿ ಅನ್ಫಾರ್ಚುನೇಟ್ಲಿ ಡಯಾಬಿಟೀಸಿಂದ ಎಷ್ಟು ಡ್ಯಾಮೇಜ್ ಆಗಿದೆ ಅದನ್ನು ನಾವು ಇಮಿಡಿಯೇಟ್ಲಿ ಆ್ಯಕ್ಚುಲಿ ಶುಗರ್ ಕಂಟ್ರೋಲ್ ಮಾಡುವಾಗ ಆ ಡ್ಯಾಮೇಜ್ ರಿಗ್ರೆಸ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ಇಮಿಡಿಯೇಟ್ಲಿ ತುಂಬ ಹೈ ಶುಗರ್ ಇದ್ದರೆ ಮತ್ತು ಶುಗರ್ ಕಂಟ್ರೋಲ್ ಆಗುವಾಗ ಮೈಲ್ಡ್ ಸ್ವಲ್ಪ ರಿಸ್ಕ್ ಇದೆ, ಅದು ಡ್ಯಾಮೇಜ್ ಟೆಂಪ್ರರಲಿ ಜಾಸ್ತಿ ಆಗಬೇಕು ವಿದಿನ್ ಫಾರ್ 1 or 2 months. ಬಟ್ ಆ ಪ್ರೋಗ್ರೆಷನ್ ಸ್ಲೋ ಆಗ್ತದೆ. ಸೊ ಇಮ್ಯಾಜಿನ್ ನಿಮಗೆ ಈಗ ಶುಗರ್ ತುಂಬ ವರ್ಷದಿಂದ ಅನ್ಕಂಟ್ರೋಲ್ಡ್ ಇತ್ತು, ಈಗ ನೀವು ಕಂಟ್ರೋಲ್ ಮಾಡಿದರೆ ಓವರ್ 2 years ನಿಮಗೆ ಡಯಾಬಿಟಿಕ್ ರೆಟಿನೋಪತಿ ಅಂದರೆ ಇಂಥೆಲ್ಲ ಡ್ಯಾಮೇಜ್ ಆಗುವ ಚಾನ್ಸಸ್ ಪ್ರೋಗ್ರೆಷನ್ ಆಗಲಿಕ್ಕೆ, ನಾನು ಹೇಳಿದ್ರೆ ಮೈಲ್ಡ್ ಟು ಮಾಡ್ರೇಟ್, ಮಾಡ್ರೇಟ್ ಟು ಸಿವಿಯರ್, ಅದು ಪ್ರೋಗ್ರೆಸ್ ಆಗಲಿಕ್ಕೆ ರಿಸ್ಕ್ ಕಮ್ಮಿ ಆಗ್ತದೆ ಆ್ಯಸ್ ಕಂಪೇರ್ ಟು ಇನ್ನೊಂದು ಪೇಷಂಟ್. ಅವರಿಗೆ ಶುಗರ್ ಹಾಗೆ ಕಂಟ್ರೋಲ್ ಅಲ್ಲದೆ ಟ್ರೀಟ್ಮೆಂಟ್ ತೆಗೀತಾ ಇಲ್ಲ, ಶುಗರ್ ಜಾಸ್ತಿ ಉಂಟು, ಅವ್ರದ್ದು ಪ್ರೋಗ್ರೆಷನ್ ರಿಸ್ಕ್ ಜಾಸ್ತಿ ಇರ್ತದೆ. ಸೊ ಈ ಪ್ರಾಬ್ಲಮ್ ಗೊತ್ತಾಗುವಾಗ ನಾವು ಇಮಿಡಿಯೇಟ್ಲಿ ಅದರ ಟ್ರೀಟ್ಮೆಂಟ್ ಮಾಡಬೇಕು, ಸೊ ದ್ಯಾಟ್ ನೆಕ್ಸ್ಟ್ ಸ್ಟೇಜಿಗೆ ಪ್ರೋಗ್ರೆಸ್ ಆಗುವುದಿಲ್ಲ. ಸೊ ಇದು ಪ್ರಿವೆಂಟಿವ್ ಟ್ರೀಟ್ಮೆಂಟ್. ಮತ್ತು ಇದೊಂದು ಇನ್ನು ಇಂಪಾರ್ಟೆಂಟ್ ಅಂದರೆ ಕಣ್ಣಿನ ಪ್ರಾಬ್ಲಮ್ ಮಾತ್ರ ಅಲ್ಲ ಆಗೋದು, ಇದು ಡಯಾಬಿಟೀಸಿಂದ ಹಾರ್ಟ್ ಪ್ರಾಬ್ಲಮ್ಸ್ ರಿಸ್ಕ್ ಜಾಸ್ತಿ ಆಗ್ತದೆ, ಡಯಾಬಿಟಿಕ್ ನೆಫ್ರೋಪತಿ ಅಂದರೆ ಕಿಡ್ನಿದು ಪ್ರಾಬ್ಲಮ್ಸ್ ಆಗ್ತದೆ, ಮತ್ತು ಆಬ್ವಿಯಸ್ಲಿ ಫುಲ್ ಬಾಡಿಗೆ ಬೇರೆ ಬೇರೆ ನ್ಯೂರೋಪತಿ ಇನ್ಫೆಕ್ಷನ್ ಆಗಲಿಕ್ಕೆ ರಿಸ್ಕ್ ಎಲ್ಲ ರಿಸ್ಕ್ ಜಾಸ್ತಿ ಆಗ್ತದೆ. ಸೊ ಡಯಾಬಿಟೀಸನ್ನು ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟ್, ಕಣ್ಣಿಗೆ ಮಾತ್ರ ಅಲ್ಲ ಫುಲ್ ಬಾಡಿಗೆ ಹೆಲ್ತಿಗೆ ಕೂಡ ಡಯಾಬಿಟೀಸನ್ನು ಕಂಟ್ರೋಲ್ ಮಾಡಬೇಕು. ಈಗ ನೀವು ಹೇಳಿದ್ರಿ ಮೂರು ಸ್ಟೇಜಲ್ಲಿ ಇದರ ಒಂದು ಟ್ರೀಟ್ಮೆಂಟನ್ನು ನೀವು ಕೊಡ್ತೀರಿ ಅಂತ ಹೇಳಿ. ಮೂರು ಡಿಫ್ರೆಂಟ್ ಟೈಪ್ಸ್ ಆಫ್ ಟೈಪ್ಸ್ ಮೂರು ಡಿಫ್ರೆಂಟ್ ಟೈಪ್ಸ್ ಅಂತ ಹೇಳಿದ್ರೆ ಅದು ಸ್ಟೇಜ್ನ ವಯಸ್ಸ ಹೇಗೆ? ಅಲ್ಲ, ಪೆಥಾಲಜಿ ಬೇಸ್ಡ್ ಅಂದರೆ ಎಂತ, ಫಾರ್ ಎಕ್ಸಾಂಪಲ್ ನರದ ಸ್ವೆಲ್ಲಿಂಗ್ ಇದ್ದರೆ ನಾವು ಯೂಶ್ವಲಿ ಇಂಜೆಕ್ಷನ್ಸ್ ಕೆಲವೊಮ್ಮೆ ಲೇಸರ್ ಮಾಡ್ತೇವೆ. ನರದಲ್ಲಿ ಬ್ಲೀಡಿಂಗ್ ಆಗ್ತಾ ಇದ್ದರೆ ಸ್ಟಾರ್ಟಿಂಗ್ ಸೀಸನ್ ನ್ಯೂ ಬ್ಲಡ್ ವೆಸಲ್ಸ್ ಗ್ರೋ ಆಗ್ತದೆ, ಅಷ್ಟು ಬ್ಲೀಡಿಂಗ್ ಇರುವುದಿಲ್ಲ, ಆ ಬ್ಲೀಡಿಂಗನ್ನು ರಿಸ್ಕ್ ಕಮ್ಮಿ ಮಾಡಲಿಕ್ಕೆ ನಾವು ಲೇಸರ್ ಮಾಡ್ತೇವೆ ಆ ಬ್ಲಡ್ ವೆಸಲ್ಸನ್ನು ಶ್ರಿಂಕ್ ಮಾಡಲಿಕ್ಕೆ. ಒಂದ್ಸಲ ತುಂಬ ಬ್ಲೀಡಿಂಗ್ ಬಂದರೆ ನಾವು ಆಪರೇಷನ್ ಮಾಡಿ ಬ್ಲಡ್ ತೆಗೆದು ನ್ಯೂ ಬ್ಲಡ್ ವೆಸಲ್ಸನ್ನು ಐದರ್ ಬರ್ನ್ ಮಾಡಬೇಕು ಅಥವಾ ತೆಗಿಬೇಕು ಬೇಸಿಕಲಿ ಸರ್ಜರಿ ಮಾಡಿ. ಸೊ ರೆಟಿನಲ್ ಡಿಟ್ಯಾಚ್ಮೆಂಟ್ ಇದ್ದರೆ ಆ ಜಾರದ ನರವನ್ನು ನಾರ್ಮಲ್ ಪೊಸಿಷನಲ್ಲಿ ನಾವು ಹಾಕಬೇಕು ಮತ್ತು ಲೇಸರ್ ಮಾಡಬೇಕು ಮತ್ತು ಏನಾದರೂ ಸಪೋರ್ಟಿಂಗ್ ಏಜೆಂಟ್ ಐದರ್ ಗ್ಯಾಸ್ ಅಥವಾ ಆಯಿಲ್ ಹಾಕಬೇಕಾಗ್ತದೆ ನರವನ್ನು ನರಕ್ಕೆ ಸಪೋರ್ಟಿಗೆ. ಸೊ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಮಾಡೋದು ಡಿಫ್ರೆಂಟ್ ಪೆಥಾಲಜಿ. ಈಗ ಒಂದು ಫೋನ್ ಕರೆ ಇದೆ. ಹಲೋ ಹಲೋ ಹೇಳಿ. ಶಿಶಿ ಗುರು ಗೌರಂ ಗಾಂಧಾರಿಕ ಗಿರ್ಧಾರಿ ರಾಧ ಸೇವ ರಮಣ್ ಬಿಹಾರಿ ಜಯತಃ ನಮಸ್ಕಾರ. ನಾನು ಪ್ರೇಮದೀಪ್ ದಾಸ್ ಅಂತ ಮಾತಾಡ್ತಿರೋದು. ಮಹಾಪ್ರಭು ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಗೌರ್ ಗದಾಧಾರ್ ಹರೇ ಕೃಷ್ಣ ಹರೇ ಕೃಷ್ಣ ರಾಧೆ ರಾಧೆ ಕ್ರಿಸ್ತೋ ಕ್ರಿಸ್ತೋ ಅಲ್ಲೆಲೂಯ ವೈದ್ಯ ನಾರಾಯಣ ಹರಿ ನಮಸ್ಕಾರ. ನಾನು ಏನಂದ್ರೆ ಪ್ರಶ್ನೆ ಸರ್ ಯಾಕಬ್ ಡಾಕ್ಟರ್ಗೆ, ಇದು ಒಬ್ರು ನಮ್ಮ ಈ ಬಸ್ಸನ ಐ ಕ್ಯಾಂಪ್ ಅಂತ ಇದೆಯಲ್ಲ ಸರ್ ಇಸ್ಕೋನ್ ಇದ್ದು ಬೃಂದಾವನದಲ್ಲಿ, ಅಲ್ಲಿ ಒಬ್ರು ಚೈನೀಸ್ ಡಿವೋಟೀಸ್ ಅವರು ನಮ್ಮ ಹೀಗೆ ಮಾತಾಡುವಂತಿದ್ದು, ಈ ಈ ಪ್ರಾಬ್ಲಮ್ ನೀವು ಹೇಳಿದ್ದಲ್ಲ ಗ್ಲುಕೋಮಾ, ಅದರಲ್ಲಿ ಈ ಈ ಏನು ಮಶ್ರೂಮ್ ಥೆರಪಿ ಮತ್ತೆ ಕೆಲವು ಹರ್ಬಲ್ಸ್ ಯೂಸ್ ಮಾಡಿದ್ರೆ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಇದ್ರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದು ಕೇಳ್ಬೇಕಂತ ಇತ್ತು ಈ ಗ್ಲುಕೋಮಾ ಇದರಲ್ಲಿ. ಮತ್ತೆ ಇನ್ನೊಂದು ಎರಡನೇ ಪ್ರಶ್ನೆ ಏನಂದ್ರೆ, ಈ ಕೇಳ್ಬೋದಲ್ಲ ಸರ್ ಇದು ರೆಟಿನೈಟಿಸ್ ಪಿಗ್ಮೆಂಟ್ ಲಾಸ್ಟ್ ಟೈಮ್ ನೀವು ಹೇಳಿದ್ರಲ್ಲ ಸರ್, ಅದ್ರದ್ದು ಏನಾದ್ರೂ ಬೇರೆ ಇನ್ನೊಂದು ವೆಬ್ಸೈಟ್ ಏನಾದ್ರು ಇದ್ರೆ ಒಂದು ಇನ್ಫಾರ್ಮೇಶನ್ ಅಥವಾ ಅಪ್ಡೇಟ್ ಏನಾದ್ರು ಇದ್ರೆ ಏನಾದ್ರು ಅದರಲ್ಲಿ ಚಾರ್ಜಸ್ ಏನಾದ್ರು ಅಥವಾ ಇಂಪ್ರೂವ್ಮೆಂಟ್ ಇದ್ರೆ ಅಂದ್ರೆ ಇದು ಕ್ಯೂರೇಬಿಲಿಟಿ ಅಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ಇದ್ರೆ ತಿಳಿಸಬಹುದಾ ಅಂತ ಒಂದು ಪ್ರಶ್ನೆ ಇತ್ತು. ಹಾಗೆ ನರಸಿಂಹ ಚತುರ್ದಶಿಯ ಶುಭಾಶಯ ಯುಗಾದಿ ಸರ್, ಮತ್ತೆ ಈದ್ ಮಿಲಾದ ಶುಭಾಶಯ ಎಲ್ಲ ಬಾಂಧವರಿಗೆ. ಥ್ಯಾಂಕ್ ಯು ಸರ್ ನಿಮ್ಮ ಕ್ವೆಶ್ಚನಿಗೆ. ಫಸ್ಟ್ ಅಂದರೆ ಗ್ಲಾಕೋಮಾ, ಗ್ಲಾಕೋಮಾ ಮತ್ತು ಡಯಾಬಿಟಿಕ್ ರೆಟಿನೋಪತಿ ಬೇರೆ ಬೇರೆ ಪ್ರಾಬ್ಲಮ್ಸ್. ಗ್ಲಾಕೋಮಾ ಅಂದರೆ ಕಣ್ಣಿನ ನರ ಆಪ್ಟಿಕ್ ನರ್ವಿಗೆ ಡ್ಯಾಮೇಜ್ ಆಗೋದು, ಅದು ರಿಲೇಷನ್ ಕಣ್ಣಿನ ಪ್ರೆಷರಿಂದ ರಿಲೇಷನ್ ಇದೆ. ಅಂದರೆ ಕಣ್ಣ ಪ್ರೆಷರ್ ಜಾಸ್ತಿ ಇದ್ದರೆ ಗ್ಲಾಕೋಮಾ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ, ಗ್ಲಾಕೋಮಾದ ರಿಸ್ಕ್ ಜಾಸ್ತಿ ಆಗ್ತದೆ, ಡ್ಯಾಮೇಜ್ ಆಗಲಿಕ್ಕೆ ರಿಸ್ಕ್ ಜಾಸ್ತಿ ಆಗ್ತದೆ. ಎಗೇನ್ ಈ ಗ್ಲಾಕೋಮಾ ಅಂದರೆ ಕಣ್ಣಿನ ನರಕ್ಕೆ ಡ್ಯಾಮೇಜ್ ಆಗ್ತದೆ, ಅದಕ್ಕೆ ನಮ್ಮ ಪೆರಿಫರಲ್ ವಿಷನ್ ಸೈಡಿನ ವಿಷನ್ ಕಮ್ಮಿ ಆಗ್ತದೆ. ಅಟ್ ಲೀಸ್ಟ್ ನಮಗೆ ಎಷ್ಟು ಮಾಡರ್ನ್ ಮೆಡಿಸಿನಲ್ಲಿ ನಾವು ನೋಡಿದ್ದೇವೆ, ಯಾವುದು ರೀತಿ ಇಲ್ಲ, ದೃಷ್ಟಿ ಕಮ್ಮಿಯಾದ ದೃಷ್ಟಿಯನ್ನು ಅದನ್ನು ರೆಸ್ಟೋರ್ ಮಾಡಲಿಕ್ಕೆ. ಬಿಕಾಸ್ ನರ್ವಸ್ ಟಿಶ್ಯೂಗೆ ಡ್ಯಾಮೇಜ್ ಆದರೆ ಅದನ್ನು ಅದರ ರಿಕವರಿ ಆಗೋದಿಲ್ಲ. ಸೊ ಅದು ಗ್ಲಾಕೋಮಾ, ಗ್ಲಾಕೋಮಾ ಮತ್ತು ಡಯಾಬಿಟಿಕ್ ರೆಟಿನೋಪತಿಗೆ ಏನು ಸಂಬಂಧ ಇಲ್ಲ. ಸೆಕೆಂಡ್ ಕ್ವೆಶನ್ ಅಂದರೆ ರೆಟಿನೈಟಿಸ್ ಪಿಗ್ಮೆಂಟೋಸಾ, ರೆಟಿನೈಟಿಸ್ ಪಿಗ್ಮೆಂಟೋಸಾ ಮತ್ತು ಡಯಾಬಿಟಿಸ್ಗೆ ಕೂಡ ಏನು ಸಂಬಂಧ ಇಲ್ಲ. ರೆಟಿನೈಟಿಸ್ ಪಿಗ್ಮೆಂಟೋಸಾ ಅಂದರೆ ಜೆನೆಟಿಕ್ ರೀಸನಿಂದ ನರಕ್ಕೆ ಡ್ಯಾಮೇಜ್ ಆಗಿದೆ, ಸ್ಪೆಸಿಫಿಕ್ ಸೆಲ್ಸಿಗೆ ಡ್ಯಾಮೇಜ್ ಆಗ್ತಾ ಇದೆ, ಮತ್ತು ಅಬ್ವಿಯಸ್ಲಿ ಡಿಮ್ ಲೈಟಲ್ಲಿ ವಿಷನ್ ಕಮ್ಮಿ ಆಗೋದು ಮತ್ತು ಅದು ಪ್ರೋಗ್ರೆಸ್ ಆಗ್ತದೆ. ಅದರದ್ದು ಈಗ ಜೀನ್ ಥೆರಪಿ ಇದೆ, ಬಟ್ ಅದು ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲ. ಸೊ ಅದರದ್ದು ಕಾಸ್ಟ್ ಬಗ್ಗೆ ಕೂಡ ನಮಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಅದು ಇಂಡಿಯನ್ ಕರೆನ್ಸಿಯಲ್ಲಿ ಇಂಡಿಯಾದಲ್ಲಿ ಲಾಂಚ್ ಆಗಲಿಲ್ಲ. ಐ ಡೋಂಟ್ ಥಿಂಕ್ ಅದು ಅಪ್ರೂವಲಿಗೆ ಕೂಡ ಅವರು ಸಬ್ಮಿಟ್ ಮಾಡಿದ್ದಾರೆ. ಮತ್ತು ಆಲ್ ರೆಟಿನೈಟಿಸ್ ಪಿಗ್ಮೆಂಟೋಸಾ ಪೇಷಂಟ್ಸಿಗೆ ಕೂಡ ಆ ಟ್ರೀಟ್ಮೆಂಟ್ ಸೂಟಬಲ್ ಇರುವುದಿಲ್ಲ. ಕೆಲವು ಜೀನ್ಸ್ಗೆ ಮಾತ್ರ ಜೆನೆಟಿಕ್ ಮ್ಯೂಟೇಷನ್ಸ್ ಇದ್ದರೆ ಮಾತ್ರ ಅದರದ್ದು ಟ್ರೀಟ್ಮೆಂಟ್ ಇದೆ, ಬಟ್ ಅದು ಕೂಡ ಇಂಡಿಯಾದಲ್ಲಿ ಲಾಂಚ್ ಆಗಲಿಲ್ಲ. ಸೊ ಅದರ ಕಾಸ್ಟ್ ಬಗ್ಗೆ ಕೂಡ ನಮಗೆ ಈಗ ಅಟ್ಲೀಸ್ಟ್ ಅಪ್ಡೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದಕ್ಕೆ ನಾವು ಅಬ್ವಿಯಸ್ಲಿ ಮುಂಚೆ ಒಂದು ಈ ಕ್ವೆಶನ್ ಒಂದು 3-4 ಇಯರ್ಸ್ ಮುಂಚೆ ನೀವು ಕೇಳಿದರೆ ನಾವು ಹೇಳ್ತಾ ಇದ್ರು ಇದರದ್ದು ಟ್ರೀಟ್ಮೆಂಟ್ ಇರಲಿಲ್ಲ, ರೆಟಿನೈಟಿಸ್ ಪಿಗ್ಮೆಂಟೋಸ ಅಂತ. ಈಗ ಏನಾದರೂ ಟ್ರೀಟ್ಮೆಂಟ್ ಹೋಪ್ ಇದೆ. ಸೊ ಅಬ್ವಿಯಸ್ಲಿ ನಾವು ಇದನ್ನು ನಾವು ನೋಡ್ತಾ ಇರಬೇಕು, ಏನಾದರೂ ಚೇಂಜಸ್ ಬರ್ತದಾ ಇಲ್ಲ ಅಂತ. ಮತ್ತು ಅಬ್ವಿಯಸ್ಲಿ ಅದು ಏನಾದರೂ ಲಾಂಚ್ ಆದರೆ ಇಂಡಿಯಾದಲ್ಲಿ ಡೆಫಿನೆಟ್ಲಿ ನ್ಯೂಸ್ ಪೇಪರ್ಸಲ್ಲಿ ಎಲ್ಲ ಬರ್ತದೆ. ಒಳ್ಳೆಯದು ಡಾಕ್ಟರ್, ಈಗ ಸಮಯ ಸುಮಾರು ಆಗ್ತಾ ಬಂದಿದೆ. ಮುಖ್ಯವಾಗಿ ಡಯಾಬಿಟಿಸ್ ಪೇಷಂಟ್ಗಳು ಅವರ ಒಂದು ಕೆಲಸ ಕಾರ್ಯದಲ್ಲಿ ಅಥವಾ ಅವರ ಕಂಟ್ರೋಲಲ್ಲಿ ತುಂಬ ಇಟ್ಕೊಂಡ್ರೆ ಈ ರೀತಿಯ ಡಯಾಬಿಟೀಸ್ನಿಂದ ಆಗುವಂಥ ಕಣ್ಣಿನ ತೊಂದರೆಗಳನ್ನು ಕಡಿಮೆ ಮಾಡ್ಬೋದು ಅಂತ ಹೇಳಿದ್ರಿ. ಅದಕ್ಕೆ 2-3 ವಿರುದ್ಧದ ಟ್ರೀಟ್ಮೆಂಟ್ಗಳನ್ನು ಹೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಧನ್ಯವಾದ ಸರ್. ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇದುವರೆಗೆ ಕೇಳಿದಿರಿ. ಡಯಾಬಿಟಿಕ್ ರೆಟಿನೋಪತಿ ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ತಜ್ಞ ವೈದ್ಯರು ಡಾಕ್ಟರ್ ಜೇಕಬ್ ಚಾಕೋ. ಕಾರ್ಯಕ್ರಮ ನಡೆಸಿಕೊಟ್ಟವರು ಪಿಎಸ್ ಸೂರ್ಯನಾರಾಯಣ ಭಟ್, ತಾಂತ್ರಿಕ ನೆರವು ಪ್ರಕಾಶ್ ಬಿಸಿ ರೋಡ್ ಮತ್ತು ಮನೋಜ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಸಾದ್ ನೇತ್ರಾಲಯ, ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮತ್ತು ಲಾಸಿಕ್ ಸೆಂಟರ್, ಮಂಗಳೂರು, ಉಡುಪಿ. ಪ್ರಸಾದ್ ನೇತ್ರಾಲಯ ದೃಷ್ಟಿದೀಪ ಪ್ರಾಯೋಜಿತ ಕಾರ್ಯಕ್ರಮ.